ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಕೇಳುಗರೆ, ಸಮಯ 6:50. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ದುಬೈ ನಗರದ ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವಿನ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಮೂಡಿಬರುವುದು. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ, ಅದು ನೋಡಿಕೊಂಡು ಅರೇಂಜ್ಮೆಂಟ್ ಆಯಿತು. ಇದು ಆಕಾಶವಾಣಿ ಬೆಂಗಳೂರು ತರಂಗಾಂತರ 409.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ದೇಶಭಕ್ತಿ ಗೀತೆ. ಹಾರಿಕೆ ಒಂದೇ ಸಿಕ್ಕಿ ಚಂದ್ರ ಗ್ರಹ ಸಮೂಹ ನೀ ಹಾರಿಕೆ ಒಂದೇ ನೀ ಹಾರಿಕೆ ಒಂದೇ ನೀ ಹಾರಿಕೆ ಒಂದೇ ನಾವು ನೀವು ಅವರು ಇವರು ಒಂದೇ ಒಂದೇ ಒಂದೇ ನಾವು ನೀವು ಅವರು ಇವರು ಒಂದೇ ಒಂದೇ ಒಂದೇ ಭೂಮಿ ತಾಯ ಕುಡಿಗಳೆಂದು ಪಣವ ತೊಡಿರಿ ಹಿಂದೆ ಭೂಮಿ ತಾಯ ಕುಡಿಗಳೆಂದು ಪಣವ ತೊಡಿರಿ ಹಿಂದೆ ಪಣವ ತೊಡಿರಿ ಹಿಂದೆ ಪಣವ ತೊಡಿರಿ ಹಿಂದೆ ಪಣವ ತೊಡಿರಿ ಹಿಂದೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳೋಣ ಗಗನಚುಂಬಿ ನಾಡಗುಡಿಯ. ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 7:20. ಕಾರ್ಯಕ್ರಮ ಕೃಷಿರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಹೊತ್ತಿನಲ್ಲಿ ಹುಣಸೆ ಬೇಸಾಯ ಕುರಿತು ಡಾಕ್ಟರ್ ಸುನೀತಾ ಸಿ ಅವರೊಡನೆ ಸಂದರ್ಶಿಸಿದ್ದಾರೆ. ತಿಮ್ಮಪ್ಪ ಎಚ್ ಗೌಡ, ನಂತರ ಡಿಆರ್ ವಾಸುದೇವಮೂರ್ತಿ ಹಾಗೂ ಸಂಗಡಿಗರಿಂದ ಲಾವಣಿ ಪದ ಕೇಳಬಹುದು. ಮೊದಲಿಗೆ ಒಂದು ಪ್ರಕಟಣೆ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಅನಾಥ, ನಿರ್ಗತಿಕ, ಭಿಕ್ಷಾಟನೆಯಲ್ಲಿ ತೊಡಗಿರುವ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕಿರುಕುಳ ಮತ್ತು ಬಾಲ್ಯ ವಿವಾಹ ಮಾಡುವುದು ಹಾಗೂ ಕಾನೂನು ಬಾಹಿರವಾಗಿ ಮಕ್ಕಳನ್ನ ದತ್ತು ನೀಡುವುದು ಕಂಡು ಬಂದಲ್ಲಿ ತತ್ಕ್ಷಣವೇ ಮಕ್ಕಳ ಸಹಾಯವಾಣಿ 1098 ತಕ್ಷಣ ಕರೆ ಮಾಡಿ ಸಂಕಷ್ಟದಲ್ಲಿರುವ ಅಸಹಾಯಕ ಮಕ್ಕಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಹೊಣೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಕ್ಕಳ ಸಂರಕ್ಷಣೆಗಾಗಿ ಸದಾ ಬದ್ಧ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಹುಣಸೆ ಮರದ ಬೇಸಾಯ ಮತ್ತು ನೇರಳೆ ಹಣ್ಣಿನ ಬೇಸಾಯದ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVK ತೋಟಗಾರಿಕಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ಸುನೀತಾ ಮೇಡಮ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಸುನೀತಾ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇವತ್ತು ನಮಗೆ ಮೊದಲಿಗೆ ಹುಣಸೆ ಮರದ ಬೇಸಾಯದ ಕುರಿತು ಮಾಹಿತಿಯನ್ನು ಮಾಡಿಕೊಡಬೇಕು ಮೇಡಮ್ ಅವರೇ. ಹುಣಸೆ ಮರ ಅಥವಾ ಟ್ಯಾಮ್ರಿನ್ ನಮ್ಮ ರಾಜ್ಯ ಹಾಗೂ ದೇಶದ ಪ್ರಮುಖವಾಗಿರುವಂತಹ ಒಂದು ತೋಟಗಾರಿಕೆ ಬೆಳೆ. ಬೇರೆ ತೋಟಗಾರಿಕೆ ಬೆಳೆಗಳಿಗೆ ಹೋಲಿಸಿದರೆ ಕಡಿಮೆ ವೆಚ್ಚದಲ್ಲಿ ಬೆಳೆಯಬಹುದಾದ ಬೆಳೆಯಾಗಿದೆ. ಸಾಮಾನ್ಯವಾಗಿ ಈ ಹುಣಸೆ ಮರವು ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಅಥವಾ ಬಂಜರು ಭೂಮಿಯಲ್ಲಿ ಬೆಳೆಯಬಹುದು. ಇದು ಲೆಗ್ಯುಮಿನೇಸಿ ಸಸ್ಯ ಕುಟುಂಬಕ್ಕೆ ಸೇರಿದ್ದು ಇದು ಮೂಲತಃ ಮಡಗಾಸ್ಕರ್ ದೇಶದ ಬೆಳೆಯಾಗಿದೆ. ಈ ಹುಣಸೆ ಹಣ್ಣಿನಲ್ಲಿ ಜೀವಸತ್ವ ಸಿ ಮತ್ತು ಆಸ್ಕಾರ್ಬಿಕ್ ಅಂಶಗಳು ಹೆಚ್ಚಾಗಿರುವುದರಿಂದ ನಮ್ಮ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ನಮ್ಮ ದೇಶದಲ್ಲಿ ಸುಮಾರು 44,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುತ್ತಿದ್ದು 163,000 ಮೆಟ್ರಿಕ್ ಟನ್ ಉತ್ಪಾದನೆಯಾಗುತ್ತದೆ. ಇದನ್ನು ಬೆಳೆಯುವ ಪ್ರಮುಖ ರಾಜ್ಯಗಳೆಂದರೆ ಮಧ್ಯಪ್ರದೇಶ, ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕ. ಈ ಒಂದು ಹುಣಸೆ ಬೇಸಾಯದಲ್ಲಿ ಪೋಷಕಾಂಶಗಳು ಮತ್ತು ಇದರ ಉಪಯೋಗ ಇದರ ಬಗ್ಗೆ ತಿಳಿಸ್ಕೊಡಿ. ಈ ಹುಣಸೆ ಹಣ್ಣು ಬಹಳ ಪ್ರಮುಖವಾದದಂತದ್ದು. ಇದರಲ್ಲಿ ಜೀವಸತ್ವಗಳಾದಂತಹ ಬಿ ಮತ್ತು ಸಿ ಹೇರಳವಾಗಿದ್ದು ಇವುಗಳ ಜೊತೆಗೆ ಖನಿಜಾಂಶಗಳಾದಂತಹ ಸುಣ್ಣ, ಪೊಟ್ಯಾಸಿಯಂ, ರಂಜಕ, ಗಂಧಕ ಮತ್ತು ಸೋಡಿಯಂ ಅನ್ನು ಹೊಂದಿದ್ದು ಇದನ್ನು ಪ್ರಮುಖವಾಗಿ ಸಾಂಬಾರ್ ತಯಾರಿಕೆಯಲ್ಲಿ ಬಳಸುತ್ತಾರೆ. ಆದರೆ ಪ್ರಮುಖ ಉತ್ಪನ್ನಗಳಾದಂತಹ ಹುಣಸೆ ಹಣ್ಣಿನ ರಸ, ಹುಣಸೆ ಬೀಜದ ಪೌಡರ್, ಹುಣಸೆ ಉಪ್ಪಿನಕಾಯಿ, ಜಾಮ್ ಮತ್ತು ಚಟ್ನಿ ಮುಂತಾದ ಅನೇಕ ಉತ್ಪನ್ನಗಳ ತಯಾರಿಕೆಯಲ್ಲಿ ಇದನ್ನು ಬಳಸುತ್ತಿದ್ದಾರೆ. ಈ ಬೆಳೆ ಬೆಳೆಯಲು ಎಂಥ ಮಣ್ಣು ಸೂಕ್ತ ಡಾಕ್ಟರ್ ಸುನೀತಾ ಅವರೇ? ಹುಣಸೆ ಬೆಳೆಯನ್ನು ಮರಳು ಮಿಶ್ರಿತ ಮಣ್ಣಿನಿಂದ ಹಿಡಿದು ಕಲ್ಲು ಮಣ್ಣಿನಲ್ಲೂ ಕೂಡ ಬೆಳೆಯಬಹುದು ಮತ್ತು ಫಲವತ್ತಾದಂತಹ ಕಪ್ಪು ಮತ್ತು ಕೆಂಪು ಮಣ್ಣು ಬಹಳ ಸೂಕ್ತ. ಮಣ್ಣಿನ ರಸಸಾರ 6-7 ಇರಬೇಕು. ರಸಸಾರ ಇದಕ್ಕಿಂತ ಅಧಿಕವಾದಲ್ಲಿ ಬೋರಾನ್, ಲಘು ಪೋಷಕಾಂಶಗಳ ಕೊರತೆ ಉಂಟಾಗಿ ಎಲೆ ಮತ್ತು ಕಾಯಿಗಳು ಕಂದು ಬಣ್ಣಕ್ಕೆ ತಿರುಗುತ್ತವೆ. ಹಾಗೆಯೇ ರಸಸಾರ 5.5 ಕಡಿಮೆಯಾಗಿದ್ದಲ್ಲಿ ಗಿಡದ ಬೆಳವಣಿಗೆಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಈ ಹುಣಸೆ ಬೆಳೆ ಎಂಥ ವಾತಾವರಣವನ್ನ ಬಯಸ್ತದೆ ಮತ್ತು ಇದರ ನಾಟಿ ಮಾಡುವ ಸೂಕ್ತ ಕಾಲ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಈ ಬೆಳೆಯು ಉಷ್ಣವಲಯದ ಬೆಳೆಯಾಗಿದ್ದು ಕಡಿಮೆ ತೇವಾಂಶದಲ್ಲೂ ಕೂಡ ಬೆಳೆಯಬಹುದು. ಹೂ ಹಾಗೂ ಕಾಯಿ ಬಿಡುವ ಹಂತಗಳಲ್ಲಿ ಮತ್ತು ಕಾಯಿ ಬಲಿಯುವಾಗ ಹಣ್ಣಾಗುವಾಗ ಒಣಹವೆ ಇರಬೇಕು. ಹಗಲು ಮತ್ತು ರಾತ್ರಿಯ ಸರಾಸರಿ ಉಷ್ಣಾಂಶವು 17-25 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ತುಂಬಾ ಉತ್ತಮ. ಉಷ್ಣಾಂಶವು 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾದಾಗ ಹೂವಿನ ಗುಣಮಟ್ಟ ಕಡಿಮೆಯಾಗಿ ಕಾಯಿ ಕಟ್ಟುವಿಕೆ ಕಡಿಮೆ ಆಗುತ್ತದೆ ಮತ್ತು ಇದನ್ನು ನಾವು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಾಟಿ ಮಾಡಬಹುದು. ಆಮೇಲೆ ಈ ಒಂದು ಹುಣಸೆ ಇದರಲ್ಲಿನ ಪ್ರಮುಖ ತಳಿಗಳು ಯಾವುವು ಮತ್ತೆ ಅವುಗಳ ಗುಣಲಕ್ಷಣದ ಬಗ್ಗೆ ಮಾಹಿತಿ ಮಾಡಿಕೊಡಿ. ಇದರಲ್ಲಿ ಕಂಡುಬರುವಂತಹ ಪ್ರಮುಖ ತಳಿಗಳೆಂದರೆ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆಯಾಗಿರುವಂತಹ ತಳಿಗಳಾದ DTS-1 ಮತ್ತು DTS-2. ಎರಡು ತಳಿಗಳು ಉತ್ತಮ ಇಳುವರಿಯನ್ನು ನೀಡುತ್ತವೆ ಮತ್ತು ಕಸಿ ಮಾಡಿದ 2 ನಂತರ ಕಾಯಿ ಬಿಡಲು ಶುರುವಾಗುತ್ತದೆ ಮತ್ತು ದೊಡ್ಡ ಗಾತ್ರದ ಹಣ್ಣನ್ನು ನೀಡುವಂತಹ ತಳಿಯಾಗಿದೆ. ನಂತರ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ GKVK-17 ಎಂಬುವ ತಳಿಯನ್ನು ಬಿಡುಗಡೆ ಮಾಡಲಾಗಿದೆ. ಈ ತಳಿಯು ಅಧಿಕ ಇಳುವರಿ ನೀಡುವಂತದ್ದಾಗಿದ್ದು ಇದರ ತಿರುಳು ಕಂದು ಬಣ್ಣ ಹೊಂದಿದೆ. ಕಸಿ ಮಾಡಿದ 8-10 ನಂತರ ಒಂದು ಮರವು ನಿಮಗೆ ಸುಮಾರು 100 ಕೆಜಿ ಹುಣಸೆ ಹಣ್ಣಿನ ಇಳುವರಿ ಕೊಡುತ್ತದೆ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ದುಬೈ ನಗರದ ದುಬೈ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವಿನ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಆಲಿಸಿದರೆ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ವೇಳೆ 7:06 ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ ರಾಯಚೂರು ತಾಲೂಕಿನ ಮಿಟ್ಟಿಮಲ್ಕಾಪುರ ಗ್ರಾಮದ ಗಣೇಶ್ ಅವರ ಸಮಗ್ರ ಬೇಸಾಯದ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮಿಟ್ಟಿಮಲ್ಕಾಪುರ ಗ್ರಾಮದ ಗಣೇಶ್ ಅವರು ಸುಮಾರು ವರ್ಷಗಳಿಂದ ಒಕ್ಕಲ್ತನವನ್ನು ಮಾಡಿ ಒಕ್ಕಲ್ತನದಲ್ಲಿ ಲಾಸನ್ನು ಅನುಭವಿಸಿ ಬೇರೆ ಬೇರೆ ಯೂನಿವರ್ಸಿಟಿ ಮಾಹಿತಿ ಆಗಿರ್ಬೋದು, ವಿಜ್ಞಾನಿಗಳ ಒಂದು ತಾಂತ್ರಿಕ ತರಬೇತಿಗಳಾಗಿರ್ಬೋದು, ಬೇರೆ ಬೇರೆ ವಿಚಾರಗಳನ್ನು ತಿಳಿಸಿಕೊಂಡು ಈಗ ಅವರು ಸಮಗ್ರ ಬೇಸಾಯದ ಕಡೆ ಮುಖವನ್ನು ಮಾಡಿದ್ದಾರೆ. ಕೃಷಿ ಜೊತೆಗೆ ಹೈನುಗಾರಿಕೆ ಆಗಿರ್ಬೋದು, ಮತ್ತು ಮೇಕೆ ಸಾಕಾಣಿಕೆ ಆಗಿರ್ಬೋದು, ಮತ್ತು ಇತ್ತೀಚೆಗೆ ಮೊಲ ಸಾಕಾಣಿಕೆಯನ್ನು ರೈತ ಬಾಂಧವರು ಅಲ್ಲಲ್ಲಿ ಮಾಡ್ತಾ ಇದ್ದಾರೆ, ಜೊತೆಗೆ ಲಾಭವನ್ನು ಕೂಡ ಪಡ್ಕೊಳ್ತಿದ್ದಾರೆ. ಹೀಗೆ ಹಲವಾರು ಕೃಷಿ ಹಾಗೂ ಕೃಷಿಯೇತರ ಚಟುವಟಿಕೆಗಳಲ್ಲಿ ಗಣೇಶ್ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಕೃಷಿ ಅನುಭವಗಳನ್ನು, ಒಟ್ಟಾರೆ ಅವರ ವಿಚಾರಧಾರೆಗಳನ್ನು ರೈತ ಬಾಂಧವರ ಜೊತೆ ಅವರು ಹಂಚಿಕೊಳ್ತಿದ್ದಾರೆ. ಗಣೇಶ್ ಅವರೇ, ಈಗ ನಿಮಗೆ ಅಂದಾಜು ವಯಸ್ಸು ಎಷ್ಟ್ರಿ? ನನ್ನ ವಯಸ್ಸು 40 ಸರ್. 40 ವರ್ಷ. ಏನು ಅಭ್ಯಾಸ ಏನಾದರೂ ಮಾಡಿದ್ದೀರಾ ಶಾಲೆ? ನಂದು PUC ಸೆಕೆಂಡ್ ಇಯರ್ ಆಗಿದೆ ಸರ್. ಅಲ್ಲಿಗೆ ಸ್ಟಾಪ್ ಆಯಿತು. ಸ್ಟಾಪ್ ಆದ ನಂತರ ನಾನು ಮೊದಲಿಂದ ಕೃಷಿ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು, ಕೃಷಿ ಮಾಡ್ಬೇಕಂತಂದು. ನಮ್ಮ ತಂದೆಯವರು ಕೂಡ ಕೃಷಿ ಮಾಡ್ತಾ ಇದ್ರು, ಅವ್ರ ಜೊತೆ ನಾನು ಮಾಡ್ಬೇಕಂತಂದು ಕೃಷಿನೇ ಮಾಡ್ತಾ ಇದ್ದೆ ಸರ್. ಏನು ಸಾಲಿ ಓದಬೇಕಂತ ಆಸೆ ಇತ್ತ ಅಥವಾ ಏನಾದ್ರು ಮನೆಯಲ್ಲಿ ತಂದೆಯವರು ಬೇಡಪ್ಪ ಮತ್ತೆ ನಮ್ಮ ಜೊತೆ ಇರು ಅಂತ ಹೇಳಿ ಬಿಡಿಸ್ಬಿಟ್ರೆ ಹೇಗೆ? ಆ ಥರ ಏನಿಲ್ಲ ಸರ್, ನನಗೆ ಕೃಷಿ ಮೇಲೆ ಆಸಕ್ತಿ ಜಾಸ್ತಿ ಇತ್ತು, ಕೃಷಿ ಮಾಡ್ಬೇಕಂಬುದು ಒಲವು ಇತ್ತು ಸರ್ ನನ್ನಲ್ಲಿ. ನಮ್ಮ ತಂದೆಯವರು ಕೂಡ ಮಾಡ್ತಿದ್ರಲ್ಲ ಸರ್, ಅವ್ರಿಗೆ ಸಹಕಾರ ಮಾಡಿ ನಾನು ಅದರಲ್ಲಿ ಬೆಳಿಬೇಕಂತಂದು ಕೃಷಿನೇ ಮಾಡ್ತಾ ಇದ್ದೆ ಸರ್. ಕೃಷಿ ನಮ್ಮ ತಂದೆಯಿಂದ ಕೂಡ ಮಾಡ್ತಾ ಇದ್ರಲ್ಲ ಸರ್, ನಾನು ಮಾಡಿದೆ ಸರ್. ನಮ್ಮ ತಂದೆಗೂ ಅಷ್ಟೊಂದು ಲಾಭ ಅನಿಸ್ಲಿಲ್ಲ, ಬಟ್ ಅವರು ಕೂಡ ತಗರು ಮಾಡ್ತಾ ಇದ್ರು, ಒಂದೆರಡು ಮೂರು ತಂದು ಮಾಡ್ತಾ ಇದ್ರು ಆ ಥರ. ಅದ್ರ ಅವ್ರಿಗೆ ಸ್ವಲ್ಪ ನಾನು ಹೆಲ್ಪ್ ಮಾಡಿ ನಮ್ಮ ತಂದೆಯವ್ರು ಕೂಡ ತೀರೋದ್ರೆ ಸರ್. ತೀರೋದ ನಂತರ ನಾನು ಕೃಷಿಯಲ್ಲಿ ಸ್ವಲ್ಪ ಅಡೆತಡೆಗಳು ಕಂಡುಬಂದವು ಸರ್ ನನ್ನಲ್ಲಿ. ರಸಗೊಬ್ಬರ ಹಾಕೋದ್ರಿಂದ ಭೂಮಿ ಹಾಳಾಗೋದು ಚಲಾಯಿತು ಸರ್, ಬೆಳೆ ಕೂಡ ಅಷ್ಟೊಂದು ಬರ್ತಾ ಇದ್ದಿಲ್ಲ ಸರ್. ಈ ಭೂಮಿಗೆ ಸ್ವಲ್ಪ ಇದಾಗಬೇಕು, ನಮ್ಮ ಆದಾಯ ಕೂಡ ಚೆನ್ನಾಗಿ ಇದಾಗಬೇಕಂತಂದು ಟಗರು ಸಾಕಾಣಿಕೆ ಮಾಡಿದೆ ಸರ್. ಫಸ್ಟು ಎಷ್ಟು ಟಗರಿಂದ ಸ್ಟಾರ್ಟ್ ಮಾಡಿದ್ರಿ? ಒಂದು 5 ಟಗರು ತಂದು ಮಾಡಿದೆ ಸರ್. ಎಲ್ಲಿಂದ ತಂದೆ ಟಗರು? ಅದು ಸಂತೆ ಇಲ್ಲಿಂದ ತಂದೆ ಸರ್, ದೇವದುರ್ಗಿಲಿಂದ. ಅದು ಮಾಡಿದೆ, ಅದು ಮಾಡಿದೆ 6 ಮೇಯಿಸಿ ಮತ್ತೆ ಮಾಡಿದೆ ಸರ್. ಅಲ್ಲ, ಎಷ್ಟು ತಿಂಗಳು ಮರಿದ್ದು ನಾವು ತಂದಾಗ? ತರಕಾಲಕ್ಕೆ 3 ಮರಿ ಸರ್. 3 6 ತನಕ ನಾನು ಮೇಯಿಸಿದ್ದೆ ಸರ್. 6 ಮೇಯಿಸಿದ ನಂತರ ಅದರಲ್ಲಿ ಸ್ವಲ್ಪ ಡಬಲ್ ಆದಾಯ ಬಂತು ಸರ್. 6 ಡಬಲ್ ಆದಾಯ ಬಂತು. ಎಷ್ಟು ತಗೊಂಡಿದ್ರಿ ಈಗ 3 ಮರಿ? 6,000 ತಂದಿದ್ದೆ ಸರ್. 1,000 ಒಂದು ಮರಿ? 6,000 ಒಂದು ಮರಿ ತಂದಿದ್ದೆ. 6 ಮೇಯಿಸಿದ್ಮೇಲೆ? 6 ಮೇಯಿಸಿದ ನಂತರ ನಾನು 12,000-13,000 ತನಕ ಮಾರಿದ್ದೀನಿ. ಡಬಲ್ ಆಯ್ತು. ಡಬಲ್ ಆಯ್ತಲ್ಲ ಸರ್, ಹಂಗಾಗಿ ಸ್ವಲ್ಪ ಅದರಲ್ಲಿ ಆದಾಯ ಕಂಡಿತ್ತು ಸರ್ ನನ್ಗೆ. ಅದ್ರ ಜೊತೆ ನಾನು ಕೃಷಿ ಮಾಡ್ತಾ ಇದ್ನಲ್ಲ ಸರ್, ನಾನು ತರಕಾರಿ ಕೂಡ ಬೆಳಿತಿದ್ವಿ, ಮಾರ್ತಿದ್ವಿ. ಹಂಗಾಗಿ ಇದು ಸ್ವಲ್ಪ ನನಗೆ ಲಾಭ, ಈ ಕೃಷಿಯಲ್ಲಿ ಅಷ್ಟೊಂದು ಲಾಭ ಕಾಣಿಸಲಿಲ್ಲ, ಇದರಲ್ಲಿ ಲಾಭ ಅದಂತಂದು ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೆ ಸರ್. ನಾನು ಸ್ವಲ್ಪ ಟಗರು ಒಂದು 10 ಥರದ್ದು, 15 ಥರದ್ದು, ಈ ಥರ ಮಾಡಿದೆ ಸರ್. 1-2 ವರ್ಷ ಅದೇ ಕಂಟಿನ್ಯೂ ಮಾಡಿದೆ ಸರ್. ಅಲ್ಲ, ಅದರಲ್ಲಿ ಏನೋ ತೊಂದರೆ ಆಗಲಿಲ್ಲ ನನಗೆ? ಕೆಲವೊಂದು ಆರೋಗ್ಯ ಸಮಸ್ಯೆಗಳು, ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಬಂದು ಸರ್. ಈ ಕಾಲ್ಬಾಯಿ ಬರ್ತದ, ಹಳದಿ ರೋಗ ಬರ್ತದ, ಕರಳು ಬೇನೆ ಬರ್ತದ, ಇನ್ನೊಂದು ಟಗರುಗಳಿದ್ವಪ್ಪ ಅಂದ್ರೆ ಒಂದಕ್ಕೊಂದು ಗುದ್ದಾಡ್ತಾವು. ಹೌದು ಸರ್. ಆ ಥರ ಬಂದಾಗ ಸ್ವಲ್ಪ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ನಾವು ಮನೆಯಲ್ಲಿ ಮಾಡ್ಕೊಂತಿದ್ವಿ. ಸ್ವಲ್ಪ ಏನಾನು ಜಾಸ್ತಿ ಇದಾಯ್ತಂದ್ರೆ ನಮ್ಗೆ ವೆಟ್ನರಿ ಡಾಕ್ಟರ್ ಬಿಜನಗೇರಿ ಬರ್ತದೆ ಸರ್, ನಮ್ದು ಅವ್ರು ಬಂದು ನೋಡ್ಕೊಂಡು ಸರಿ ಮಾಡ್ತಿದ್ರು ಸರ್. ಲಾಸ್ ಆಗಲಿಲ್ಲ? ಏನು ಲಾಸ್ ಆಗಿಲ್ಲ ಸರ್ ಇದುವರೆಗೂ. ಆನಂತರ ಸ್ವಲ್ಪ ಇನ್ನ ಆಲೋಚನೆ ಮಾಡಿದೆ ಸರ್, ಬೇರೆ ಕಡೆಯಿಂದ ನಾನು ತಗರು ತಂದು ಯಾಕೆ ಇದು ಮಾಡ್ಬೇಕು, ನನ್ನ ಸ್ವಲ್ಪ ಅಮೌಂಟ್ ಇದಾಯ್ತಲ್ಲ ಸರ್, ನಾನೇ ಸ್ವಂತ ಕುರಿ ಮಾಡ್ಬೇಕಂತಂದು ಆಲೋಚನೆ ಬಂತು ಸರ್ ನನ್ನಲ್ಲಿ. ಕುರಿ ಮಾಡಿದೆ ಸರ್, ನಾನು ಒಂದು 25 ಕುರಿ ತಂದೆ ಸರ್, ಅದರಲ್ಲಿಂದ ಈಗ 50 ಆಗಿವೆ ಸರ್ ಕುರಿ. ಅಂದ್ರೆ ಕುರಿಗಳು ಕೆಂಗೂರಿನ ಕೆಂಗೂರಿ ಸರ್, ಒಂದ್ ಕಡೆ 25 ತಂದಿದ್ದೆ ಸರ್, ಈಗ 50 ಆಗಿದೆ. ನನ್ನಲ್ಲೇ ಊಟ ಟಗರು ಮರಿನಿ ಬೇರೆಯವ್ರಿಗೆ ಕೊಡ್ತೀನಿ ಸರ್, ಮಾರತ್ತು 3 ತಿಂಗಳ ಮರಿನೂ ಕೊಡ್ತಾ ಇದ್ದೀನಿ. ಹೆಣ್ಣು ಮರಿ ಎಲ್ಲ ಹಂಗೆ ನಾನು ಇದು ಮಾಡ್ತಾ ಇದ್ದೀನಿ ಸರ್. ಅದ್ರಲ್ಲೇ ಹುಟ್ಟಿದ್ದ ಮರಿ ಟಗರು ಆದ್ರೆ ಅವು ಅಂಗವಿಕಲ ಆಗ್ತಾವ ಸರ್, ಕೆಲವು ಅಂಗವಿಕಲ ಆಗೋದು, ಬೆಳವಣಿಗೆ ಕೂಡ ಅಷ್ಟೊಂದು ಬರಲ್ಲ ಸರ್. ಬೇರೆ ಅಂದ್ರೆ ಅದು ಬ್ಲಡ್ ಬೇರೆ ಇದಾದ್ರೆ ಮರಿಗಳು ಚೆನ್ನಾಗಿ ಬರ್ತಾವ ಸರ್, ಅಂದ್ರೆ 2 ವರ್ಷಕ್ಕೊಮ್ಮೆ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಸರ್. ಈಗ 25 50 ಕುರಿಗಳಾದವು, ಅದನ್ನ ಹೆಂಗೆ ಸೆಡ್ ಹಾಕೊಂಡಿರ ಅಥವಾ ಏನು ನಾನು ಒಳಗೆ ಫೀಡಿಂಗ್ ಆಗ್ತೀರಾ ಕೊಟ್ಟಿಗೆ ಪದ್ಧತಿಯಲ್ಲಿ ಅಥವಾ ಏನಾದ್ರೂ ಮೇಶ್ಗೆ ಬರ್ತೀರಾ ಹೆಂಗೆ? ನಮ್ದು ಕೊಟ್ಟಿಗೆ ಪದ್ಧತಿ ಇದೆ ಸರ್, ಸೆಡ್ ಹಾಕೊಂಡಿನಿ ನಾನು. ಗ್ರಾಮ ಪಂಚಾಯತಿಯಲ್ಲಿ ಅನುದಾನ ಪಡೆದು ಒಂದು ಸೆಡ್ ಹಾಕಿದ್ದೀನಿ. ಹೊರಗಡೆ ಮೇಯ್ಸಕ ಹೊಲ ಇದೆ ಸರ್ ನಮ್ದು, ಖಾಲಿ ಜಾಗ ಎಷ್ಟು ಲ್ಯಾಂಡ್ ಇದೆ ಅದರಲ್ಲಿ ನಾನು ಮೇವು ಹಾಕೊಂಡಿದ್ದೀನಿ. ಅದರಿಂದ ತಂದು ಕಟ್ ಮಾಡಿ ಕೊಟ್ಟಿಗೆ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀನಿ ಸರ್. ಅಂದ್ರೆ ಹೊರಗಡೆ ಮೇಯ್ಸೋದು ಬಹಳ ಕಡಿಮೆ? ಕಡಿಮೆ ಸರ್. ಅಂದ್ರೆ ಮೇಯಿಸ್ತೀವಿ ಸರ್ ಬೆಳಿಗ್ಗೆ ಹೊತ್ತು, ಈಗ ಬೇಸಿಗೆ ಕಾಲದಾಗ ಬೆಳಿಗ್ಗೆ ಹೊತ್ತು ಒಂದು 7 ಗಂಟೆಗೆ ಬಿಟ್ಟರೆ 9-10 ಗಂಟೆಗೆ ಒಳಗಾಗ್ತೀವಿ ಸರ್, ಮತ್ತೆ 4 ಗಂಟೆಗೆ ಬಿಟ್ಟು ಮತ್ತೆ 6 ಗಂಟೆಗೆ ಮತ್ತೆ ಒಳಗಾಗ್ತೀವಿ ಸರ್. ಜೊತೆಗೆ ಈಗ ನಿಮ್ದು 4 ಎಕರೆ ಭೂಮಿ ಐತೆ ಅಂತ ಹೇಳಿದ್ರೆ, ಅದಕ್ಕೆ ಏನಾದ್ರು ಈ ಕುರುಗಳಿಗೆ ಏನಾದ್ರು ಹಸಿರು ಮೇವೆ ಹಾಕೊಂಡ್ರೆ ಹೇಗೆ? ಹಾಕಿನಿ ಸರ್, ಹಸಿರು ಮೇವೆ ಹಾಕೊಂಡಿದ್ದೀನಿ ಸರ್. ಅದ್ರ ಜೊತೆಗೆ ಮೊಲ ಅವು ಸರ್, ನಮಗೆ ಮೊಲ ಸಾಕಾಣಿಕೆ ಕೂಡ ಮಾಡಿದ್ದೀನಿ. ಆಡು ಸಾಕಾಣಿಕೆ ಕೂಡ ಇದೆ ಸರ್ ನಮ್ಮಲ್ಲಿ, ಒಂದು 10 ಆಡು ಇದೆ ಸರ್, ಅದೇ ತರ ಮಾಡ್ತಾ ಇದ್ದೀನಿ ಸರ್. ಈಗ ಸರಾಸರಿ ಟಗರು ಸಾಕಾಣಿಕೆಯಿಂದ ನೀವು ಮುಖ್ಯವಾಗಿ 25-50 ಕುರಿಗಳು ಮಾಡ್ಕೊಂಡ್ರಿ. ಈಗ ಒಂದು ತಿಂಗಳಕ್ಕೆ ಅಥವಾ ಒಂದು ವರ್ಷಕ್ಕೆ ಈ ಕುರಿ ಮರಿ ಮಾರೋದ್ರಿಂದ ನಿಮ್ಗೆ ಎಷ್ಟು ಆದಾಯ ಬರ್ತದೆ? ಈ ಕುರಿ ಆಗಿರ್ಬೋದು, ಹುಟ್ಟು ಮರಿಗಳಾಗಿರ್ಬೋದು, ಇದರಿಂದ ಆದಾಯ ಕುರಿಯ ಸಾಕಾಣಿಕೆಯಿಂದ? ಕುರಿ ಸಾಕಾಣಿಕೆಯಿಂದ ಒಂದು 3-3.5 ಲಕ್ಷ ನನಗೆ ಲಾಭ ಅನಿಸ್ತದೆ ಸರ್. ಎಂತ ಮರಿಗಳನ್ನು ನೀವು ಮಾರ್ತೀರಿ? ಟಗರು ಮರಿನೇ ಮಾರೋದು ಸರ್ ನಾನು. ಅಂದ್ರೆ ಕುರಿ ಹೆಣ್ಣು ಕುರಿಗಳನ್ನು ಮಾರಲ್ಲ ಸರ್ ನಾನು, ಬೆಳವೆ ನಾನು ಮತ್ತೆ ಮರಿಗಳ ಸಲುವಾಗಿ ಇಟ್ಕೊಂತೀನಿ ಸರ್, ಟಗರಷ್ಟೇ ಮಾರ್ತಾ ಇದ್ದೀನಿ. ಅದ್ರ ಜೊತೆಗೆ ಮೊಲ ಕೂಡ, ಮೊಲ ನನ್ನಲ್ಲಿ 50 ಇವೆ ಸರ್. 50 ಇದ್ರೆ ಅವು ಮರಿನ ಅಷ್ಟೇ ಕೊಡ್ತಾ ಇದ್ದೀನಿ ಸರ್. ಒಂದು ತಿಂಗಳ ಮರಿನ 500 ರೂಪಾಯಿ ಜೋಡಿ ಹಂಗೆ ಕೊಡ್ತಾ ಇದ್ದೀನಿ ಜೋಡಿ ಸರ್. ಅವು ತಿಂಗಳಿಗೆ ಒಂದು 50 ಬರ್ತಾ ಇದೆ ಸರ್. ಹಾಕಿನಿ ಸರ್, ಎಡ್ ಲೂಜರ್ ಹಾಕಿನಿ, ಮತ್ತೆ ಇದು ಸುಬಾಬುಲ್ ಹಾಕಿನಿ, ಮತ್ತೆ ಮಿಲ್ರರ್ ಮಿಚರ್ ಅದೇ ನಾನೇ ಮೆಕ್ಕೆಜೋಳ ಹಾಕ್ತೀವಿ ಸರ್ ಹೊಲದಾಗ. ಮೆಕ್ಕೆಜೋಳ ನಮ್ದು ಇಟ್ಟಿನ ಗಿರಣಿ ಇದೆ ಸರ್, ಇಟ್ಟಿನ ಗಿರಣಿ ಇದೆ, ಅದರಲ್ಲಿ ಬಂದಂತ ವೇಸ್ಟ್ ಇಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಮೇವು ಕೊಡ್ತಾ ಇದ್ದೀನಿ ಸರ್ ಅವ್ರಿಗೆ. ಅಂದ್ರೆ ಎರಡು ಒಂದ್ ಜೊತೆ ನೀವು ಮೊಲಗಳನ್ನ ಕೊಡ್ತೀರಾ, ಒಂದ್ ಗಂಡು ಹೆಣ್ಣು ಕೊಡ್ತೀರಾ? ಗಂಡು ಹೆಣ್ಣು ನನ್ನಲ್ಲಿ ಈಗ ಅವು ದೊಡ್ಡವಂತೂ ಕೊಟ್ಟಿಲ್ಲ ಸರ್ ಇದುವರೆಗೂ, ನಾನು ಮರಿನೇ ಸೇಲ್ ಮಾಡ್ತಾ ಇದ್ದೀನಿ. ಆತರ ಇಲ್ಲ ಸರ್, ಅದು 3 ತಿಂಗಳ ಆಗತನ ಅದು ಗಂಡು ಹೆಣ್ಣು ಅನ್ನೋದು ಗೊತ್ತಾಗಲ್ಲ ಸರ್. ಗೊತ್ತಾಗೋದಿಲ್ಲ, ನಾನು ಒಂದ್ ತಿಂಗಳ ಮರಿನೇ ಕೊಡ್ತಾ ಇದ್ದೀನಿ ಸರ್. ಒಂದ್ ತಿಂಗಳ ಮರಿ ಬೆಳಿತಾವ? ಅವು ತಾಯಿ ಬಿಟ್ಟು ಹೋಗ್ತಾವ, ಉಳ್ಕೋತಾವ? ಒಂದ್ ತಿಂಗಳ ತನ ಹಾಲು ಕುಡಿಸ್ತದೆ ಸರ್, ಒಂದ್ ತಿಂಗಳ ತನ ಕುಡಿಯೋದು ಸರ್ ಹಾಲು. ಆನಂತರ ಅವು ಮೇವು ತಿನ್ನಕ್ ಸ್ಟಾರ್ಟ್ ಆಗ್ತಾವ ಸರ್, 15 ದಿನಕ್ಕೆ ಮೇವು ತಿನ್ನಕ್ ಸ್ಟಾರ್ಟ್ ಆಗ್ತಾವ. ಆದ್ರೆ ಬಟ್ ಒಂದ್ ತಿಂಗಳ ತನ ನಾವು ಗೇಜಲ್ಲಿ ಇಟ್ಟು ಇದು ಮಾಡ್ತೀವಿ ಸರ್. ಈಗ ಮೊಲಗಳು ಬಹಳ ಸೂಕ್ಷ್ಮ ಪ್ರಾಣಿಗಳು, ಮೆತ್ತನ ಪ್ರಾಣಿಗಳು. ಹೌದು ಸರ್. ಅದಕ್ಕೆ ಆರೋಗ್ಯ ಸಮಸ್ಯೆಗಳು ಬಂದಾಗ ಹೆಂಗ್ ಮಾಡ್ತೀರಿ? ಆರೋಗ್ಯ ಸಮಸ್ಯೆ ಅಂತೂ ಇದುವರೆಗೆ ಏನು ಬಂದಿಲ್ಲ ಸರ್. ಬಂದ್ರು ಕೂಡ ನಾವು ಮನೆಯಲ್ಲಿ ಇರುವಂತ ಬೆಳ್ಳುಳ್ಳಿ ಪೇಸ್ಟ್, ನಂತರ ಇದು ಅರಿಶಿನ ಆ ಥರ ಇದು ಮಾಡ್ಕೊಂಡು ನಾವು ಇದು ಮಾಡ್ತೀವಿ ಸರ್. ಇದುವರೆಗೆ ಅಂತ ಸಮಸ್ಯೆ ಏನು ಬಂದಿಲ್ಲ ಸರ್, ಆರೋಗ್ಯ ಸಮಸ್ಯೆ ಏನು ಬಂದಿಲ್ಲ. ಸ್ಟಾರ್ಟಿಂಗ್ ಎಷ್ಟು ಮೊಲ ತಂದಿದ್ರು ಈಗ? 50 ಆಗಿದ್ದೇವೆ ನಿಮ್ಮ ಹತ್ರ. ನಾನು ಸ್ಟಾರ್ಟಿಂಗ್ 5 ಸ್ಟಾರ್ಟ್ ಮಾಡಿದೆ ಸರ್ ನಾನು. 5 ಒಂದು 4 ಹೆಣ್ಣು ಒಂದು ಗಂಡು ತಂದಿದ್ದೆ ಸರ್. ನಾನು ಹೈದರಾಬಾದ್ಲಿಂದ ತಂದಿದ್ದೆ ಸರ್, ಅಲ್ಲಿ ಫಾರಂ ನಮ್ಮ ತಂಗಿ ರಿಲೇಷನ್ ಅವರಿದ್ರು, ಅವ್ರ ಕಡೆಯಿಂದ ನಾನು ತಗೊಂಬಂದೆ ಸರ್. ಅಲ್ಲಿ ಫಾರಂಲಿಂದ ಒಂದು 5 ತಂದೆ ಸರ್, ಅದರಲ್ಲಿಂದ ನಾನು ಬ್ರೀಡಿಂಗ್ ಮಾಡ್ಕೊಂಡು ಇದು ಮಾಡಿದ್ದೆ ಸರ್. ನಮ್ಮಲ್ಲಿ ನ್ಯೂಜಿಲ್ಯಾಂಡ್ ವೈಟ್ ಇದೆ ಸರ್, ಕ್ರಾಸ್ ಬೀಟ್ ಇದೆ, ಬ್ಲಾಕ್ ಜೆಂಟ್ ಇದೆ, ಒಂದ್ ಮೂರ್ ನಾಲ್ಕು ವೆರೈಟಿ ಇದೆ ಸರ್. ಈಗ ಯಾವ ಚಲೋ ಬರ್ತಾವ್ರಿ ಈ ಭಾಗಕ್ಕೆ, ನಮ್ಮ ರಾಯಚೂರ್ ಭಾಗಕ್ಕೆ, ಈ ವಾತಾವರಣಕ್ಕೆ? ನಮ್ ಭಾಗಕ್ಕೆ ಕ್ರಾಸ್ ಬ್ರೀಡ್ ಚೆನ್ನಾಗಿ ಬರ್ತಾವ ಸರ್. ಅಂದ್ರೆ ಯಾವ್ದೋ ಒಂದು ಆಹಾರ ಕೊಟ್ಟರು ಕೂಡ ತಿಂತಾವೆ? ತಿಂತಾವೆ ಸರ್. ಈಗ ನ್ಯೂಜಿಲೆಂಡ್ ಸ್ವಲ್ಪ ವೆರೈಟಿ ಬೇರೆ ವಾತಾವರಣಕ್ಕೆ ಬಿಸಿಲು ತಡ್ಕೊಳ್ಳೋ ಕಷ್ಟ ಕಷ್ಟ ಸರ್. ಅದರಲ್ಲಿ ಈ ಬೇಸಿಗೆ ಕಾಲದಾಗ ಮರಿ ಉಳಿಯೋದು ಕಡಿಮೆ ಸರ್. ಮಳೆಗಾಲ ಚೆನ್ನಾಗಿ ಉಳಿತೇವೆ ಸರ್. ಮಳೆ ಸ್ವಲ್ಪ ತಂಪಾದ ವಾತಾವರಣ. ಒಂದ್ಸಲ ಒಂದ್ ಮರಿ ಒಂದು ಮೊಲದಿಂದ ಒಂದ್ಸಲ ಅದು ವರ್ಷಕ್ಕೆ ಮೂರ್ ಸಲ ತೆಗಿಬಹುದು ಸರ್. ಒಂದು ಮೂರ್ ಸಲ ಈತದ ಸರ್. ಅಂದ್ರೆ ಒಂದ್ ತಿಂಗಳ ಗರ್ಭಾವಸ್ಥೆ ಇರ್ತದೆ ಸರ್. ಅದು ಒಂದ್ ತಿಂಗಳ ಮರಿ ಹಾಲು ಕುಡಿಸ್ತದಲ್ಲ ಸರ್. ಒಂದ್ ತಿಂಗಳಾದ ನಂತರ ಮತ್ತೆ ಎರಡನೇ ತಿಂಗಳ ನಾವು ಕ್ರಾಸಿಂಗ್ ಮಾಡಿಸ್ತೀವಿ ಸರ್. ಕ್ರಾಸಿಂಗ್ ಮಾಡಿಸಿದ ನಂತರ ಒಂದ್ ತಿಂಗಳ ಪ್ರೆಗ್ನೆಂಟ್ ಇರ್ತದೆ ಸರ್. ಒಂದ್ ತಿಂಗಳಾದ ನಂತರ ಈಗ ಡೆಲಿವರಿ ಆಗ್ತದೆ ಸರ್. ಆತರ ಇದೆ ಆಗ್ತದೆ ಸರ್. ಅಂದ್ರೆ ಹದಿನೈದು ದಿವಸ ಹಾಲು ಕುಡಿತದ ಆದ್ಮೇಲೆ ಅದು ತನ್ನ ಆಹಾರವನ್ನ ಈಗ ಗರಿಕೆ ನಾವೇನ್ ಕೊಟ್ಟಿದ್ದ ಫುಡ್ ತಗೊಂತದ? ತಗೊಂತದ ಸರ್. ಸರಾಸರಿ ತಿಂಗಳಿಗೆ ಎಷ್ಟು ಮಲಗಳು ಹೋಗ್ತಾವ ನೀವು ಮಾರ್ತೀರಿ? ತಿಂಗಳಿಗೆ ನಾನು ಒಂದ್ ಐವತ್ತರ ತನ ಮಾರ್ತೀನಿ ಸರ್. ಜನ ಹೇಗೆ ಗೊತ್ತಾಗ್ಬಿಟ್ಟಿದೆ ಗಣೇಶ್ ಅವ್ರು ಮಾಡ್ತಾರೆ ಮೊಳಿದೆ ಅವ್ರು? ಗೊತ್ತಾಗಿದೆ ಸರ್. ನಂದು ಗ್ರೂಪ್ ನಲ್ಲಿ ನಮ್ಮ ಫ್ರೆಂಡ್ ಮಾಡ್ತಾ ಇದಾರೆ ಸರ್. ಅದು ಯೂಟ್ಯೂಬ್ ಅಲ್ಲಿ ಮಾಡಿದರೆ ಸ್ವಲ್ಪ ನಮ್ಮ ರಿಲೇಷನ್ ಕೂಡ ಇದು ಮಾಡ್ತಾರೆ, ಹೆಲ್ಪ್ ಮಾಡ್ತಾ ಇದಾರೆ ಸರ್. ಮೊಲ ಸಾಕಾಣಿಕೆ ನಿಮಗೆ ಆದಾಯ ಚಲೋ ಬರ್ತದೆ? ಚಲೋ ಬರ್ತದೆ. ಹೆಂಗ್ ಜನ ತಗೊಂಡ್ ಹೋದ್ರು ಸಾಕಾಣಿಕೆ ಮಾಡಕ್ ತಗೋತಾರ ಅಥವಾ ಆಹಾರಕ್ಕೆ ನಾವು ಅದನ್ನ ಯೂಸ್ ಮಾಡ್ತಾರೆ? ಆಹಾರಕ್ಕಂತ ನಾನು ಕೊಟ್ಟಿಲ್ಲ ಸರ್ ಇದುವರೆಗೂ. ನಾನು ಮೊದ್ಲ ಫಸ್ಟ್ ಮಾಡಿದಾಗ ನನ್ ಗಂಡು ಉಳಿದಿದ್ವಲ್ಲ ಸರ್, ಅವಷ್ಟೇ ಕೊಟ್ಟಿನಿ. ಅದು 300 ರೂಪಾಯಿ ಈ ಭಾಗದಾಗ. ನಮ್ ಭಾಗದಾಗ ತಿಂಬೋರು ಕಡಿಮೆ ಸರ್ ಅದನ್ನ. ಹೌದು. ಹಂಗಾಗಿ ನಾನು ಮರಿನೇ ಕೊಡೋದು ಸೇಲ್ ಮಾಡ್ತೇನೆ. ಇಷ್ಟಪಟ್ಟು ಹೋಯ್ತಾರೆ ಸರ್ ಮನೆಗೆ ಬಂದು. ಒಂದೆರಡು ಶಾಪ್ ಮಾತಾಡ್ಕಿನಿ, ಹೋಲ್ಸೇಲ್ ಕೊಟ್ಬಿಡ್ತೀನಿ ಸರ್ ನಾನು ಅವ್ರಿಗೆ. ನನ್ನಲ್ಲಿ 500 ರೂಪಾಯಿ ಜೋಡಿ ಹಂಗೆ ತಗೊಂಡು ಅವ್ರು 1,000 ರೂಪಾಯಿ ಜೋಡಿ ಹಂಗೆ ಮಾರ್ತಾರೆ ಸರ್. ಲಾಭ ತಗೊಂತಾರೆ. ಬಟ್ ಆದ್ರೆ ನನಗೂ ಲಾಭ, ಅವ್ರಿಗೂ ಲಾಭ ತಗೊಂತಾರೆ ಸರ್. ಜೊತೆಗೆ ಗಣೇಶ್ ಅವರು ಈಗ ತಾವ್ ಹೇಳಿದ್ರಿ ಈಗ 25-50 ಕುರಿ ಆಗ್ಯಾವ ಅಂತ ಹೇಳಿದ್ರಿ, ಬಹಳ ಖುಷಿ ಆಯ್ತು. ಯಾಕಂತಂದ್ರೆ ಇತ್ತೀಚೆಗೆ ಮೇಸೂರಿಲ್ಲ, ಹುಲ್ಲಿಲ್ಲ, ಬಹಳಷ್ಟು ಸಮಸ್ಯೆಗಳನ್ನ ರೈತ ಬಾಂಧವರು ಹೇಳ್ತಾರೆ. ಜೊತೆಗೆ ತಾವು 10 ಮೇಕೆ ಆಡುಗಳನ್ನ ಸಾಕಂಡ್ಕೊಂಡ್ವಿ ಅಂತ ಹೇಳಿದ್ರಿ. ಈ ಕುರಿಗಳು ಏನ್ ಮಾಡ್ತವೆ, ಹಾಕಿದ್ದ ಹುಲ್ಲುಗಳನ್ನ ಏನೋ ಒಂದು ತಿಂತವೆ, ಬಟ್ ಆಡುಗಳು ಹಾಗಿಲ್ಲ. ಅದಕ್ಕೆ ಸ್ಪೆಸಿಫಿಕ್ ಆಗಿ ಹಸುರೆಲೆ, ಅಲ್ಲಿ ಬಳ್ಳಿಗಳನ್ನ, ಗಿಡಗಳು ಬೇಕು. ಅದನ್ನ ಹೆಂಗ್ ಮಾಡ್ತೀರಿ? ನಾವು ಸುಬಾಬುಲ್ ಹಾಕಿದ್ದೀವಿ ಸರ್, ಬದಿಗೆಲ್ಲ ಸುಬಾಬುಲ್ ಹಾಕಿದ್ದೀನಿ ಸರ್. ಅದ್ರ ಜೊತೆಗೆ ಹೊರಗಡೆ ಬೇವಿನ ತಪ್ಪಲ ತರೋದು, ಮತ್ತೆ ಈ ಚಾಪ್ ಕಟ್ರಿಂದ ಚಾಪ್ ಕಟ್ರ್ ಇದೆ ಸರ್ ನಂದು, ಹುಲ್ಲು ಬೇವಿನ ತಪ್ಪಲ ಸುಬಾಬುಲ್ ಎಲ್ಲ ಕಟ್ ಮಾಡಿ ಆಡಕ್ಕೆ ಕೊಡ್ತೀನಿ ಸರ್. ಚೆನ್ನಾಗಿ ತಿಂತಾವ ಸರ್, ಚೆನ್ನಾಗಿದೆ. ಯಾಕಂತಂದ್ರೆ ಕುರಿ ಸಾಕಾಣಿಕೆಯಿಂದ ಆಡು ಸಾಕಾಣಿಕೆ ಬಹಳ ಲಾಭ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅದು ಒಂದೊಂದ್ಸಲ 2 ಮರಿ ಹಾಕ್ತದೆ. 2 ಮರಿ ಕೊಡ್ತದಲ್ಲ ಸರ್. ಅಂದ್ರೆ ಕುರಿ 1 ಮರಿ ಕೊಟ್ರು ರೇಟ್ ನಾವು ಮಾರಕ್ ಹೋದ್ರೆ, 1 ಮರಿ ಟಗರು ಮರಿ ಮಾಡಿದ್ರೆ 300 ರೂಪಾಯಿ ಇದೆ ಸರ್. ಈಗ ಆ ಆಡು ಮಾರಿದ್ರೆ 1,500 ರೂಪಾಯಿ ಅಂತಂದ್ರೆ ಕಡಿಮೆ ಆಯ್ತಲ್ಲ ಆಡಿಗೆ ಸ್ವಲ್ಪ ರೇಟ್ ಕಡಿಮೆ. ಹೌದು ಸರ್. ಈಗ ಎರಡು ಬಂದಿದ್ದು 1 ಮರಿ ಮಾರಿದ್ನೇ ಸಮ ಆಗ್ತದೆ ಸರ್. ಯಾಕಂದ್ರೆ ಒಂದು 2 ಆಡು ಮರಿ ಮಾಡಿದಕ್ಕೂ 1 ಕುರಿ ಮರಿ ಮಾಡಿದಕ್ಕೂ ಅದು ಏನ್ ಮಾಡ್ತದೆ, ಒಂದು ರೇಟ್ ಅದು ಜಾಸ್ತಿ ಆಗ್ತದೆ. ಜಾಸ್ತಿ ಆಗ್ತದೆ ಸರ್. ಇಳುವರಿ ಜಾಸ್ತಿ ಗ್ರೋತ್ ಆಗೋದು ಹೇಗೆ, ಯಾವ್ದು ಜಾಸ್ತಿ ಅಂತ ಹೇಳ್ತೀರಿ ಬೇಗ? ಬೇಗ ಗ್ರೋತ್ ಬರೋದಂತಂದ್ರೆ ಆಡು ಸರ್. ಜಾಸ್ತಿ ಇದಾಗದಂತಂದ್ರೆ ಮರಿ ಎರಡು ಬರ್ತಾವಲ್ಲ ಸರ್, ಹಂಗಾಗಿ ಆಡು ಬರ್ತಾವ. ಬಟ್ ಏನಂತಂದ್ರೆ ನಾವು ಮಾರಕ್ ಹೋದ್ರೆ ಸೇಲ್ ಅಮೌಂಟ್ ಕಡಿಮೆ ಆಗ್ತದೆ ಸರ್. ಕಡಿಮೆ ಆಗುತ್ತೆ. ಮಾರ್ಕೆಟ್ಗೆ ಹೋದಾಗ ನಮ್ಗೆ ಲಾಭ ಉಳಿಬೇಕು, ಅದು ಮುಖ್ಯ. ಹಾ, ಅದು ಸರ್ ಮೇನ್. ಮಾರ್ಕೆಟ್ ಲಾಭ ಆದ್ರೆ ಚೆನ್ನಾಗಿದೆ ಸರ್. ಹಂಗಾಗಿ ನಾನು ಕುರಿನೇ ಜಾಸ್ತಿ ಇದು ಮಾಡಿದ್ದೀನಿ ಸರ್. ನೋಡ್ರಿ ಗಣೇಶ್ ಅವರು, ಈಗ ನಿಮ್ಮಲ್ಲಿ ಆಡು ಸಾಕಾಣಿಕೆ ಇದೆ, ಕುರಿ ಸಾಕಾಣಿಕೆ ಇದೆ, ಮೊಲ ಸಾಕಾಣಿಕೆ ಇದೆ, ತರಕಾರಿ ಮಾಡ್ಕೊಂಡಿವ್ ಅಂತ, ಜೊತೆ ಒಕ್ಕಲ್ತನ 1 ಎಕರೆ ಭೂಮಿ ಇದೆ, ಇವೆಲ್ಲವನ್ನ ಹೆಂಗ್ ನಿಭಾಯಿಸ್ತೀರಿ? ಮತ್ತೆ ಎಷ್ಟೆಲ್ಲ ಪ್ರಾಬ್ಲಮ್ ನಿಮಗೆಲ್ಲ, ಲೇಬರ್ ಗಳು ಹೆಂಗ್ ಮಾಡ್ತೀರಿ? ಲೇಬರ್ನ ನಮ್ಮ ಮನೆಯಲ್ಲಿ 2 ಹೆಣ್ಮಕ್ಳು ಆದ್ರೆ ಸರ್, ನಮ್ಮ ಮಗ ಅನ್ ಸರ್ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ಬೆಳಿಗ್ಗೆ ಹೊತ್ತು ಮಾರ್ಕೆಟ್ ಇರ್ತದೆ ಸರ್, 7-8 ಗಂಟೆಗೆಲ್ಲ ಬಂದ್ಬಿಡ್ತಾರೆ ಸರ್. 8 ಗಂಟೆಲಿಂದ ಮತ್ತೆ ಈ ಕುರಿ ಎಲ್ಲ ನೋಡ್ಕೊಂತಾರೆ ಸರ್. ಮತ್ತೆ ಸಾಯಂಕಾಲ 4 ಗಂಟೆಗೆ ನಾವು ಕುರಿ ಏನನ್ನಿದ್ರು ನೋಡ್ಕೊಂಡು ನಾನು ಮಾಡ್ತಾ ಇದ್ದೇನೆ ಸರ್. ನಮ್ಮ ಹೆಣ್ಮಕ್ಳು ಮತ್ತೆ ತರಕಾರಿನ ಇದು ಮಾಡ್ತಾರೆ ಸರ್ 4 ಗಂಟೆಯಿಂದ. ಅಂದ್ರೆ ನಿಮ್ಗೆಲ್ಲ ಪೂರಾ 24 ಗಂಟೆನೂ ಕೆಲಸ ಹೋಗ್ಬರಮ್ಮ, ಇಲ್ಲಿ ಹೋಗ್ಬರಮ್ಮ, ಮದಿ ಹೋಗಮ್ಮ, ಅಲ್ಲಿ ಬಸ್ ಸ್ಟ್ಯಾಂಡ್ ಕುತ್ಕೊಳಮ್ಮ ಅಂತ ಹೇಳ್ಬಿಟ್ಟು ಅಂತದ್ದು ಏನಿಲ್ಲ ಸರ್. ಇದ್ದಾಗ ಯಾರನ್ನ ಲೇಬರ್ ನಚ್ಚಿ ಏನನ್ನ ಮದುವೆ ಸಮಾರಂಭ ಏನನ್ನ ಇದ್ರು ಕೂಡ ಯಾರನ್ನ ಲೇಬರ್ ಹಚ್ಚಿ ಮಾಡಿಸಿ ನಾವು ಇದು ಮಾಡ್ತೀವಿ. ನೀರು ಅನುಕೂಲ ಈಗ ಹುಲ್ ಬೇಯಿಸ್ಕೋಬೇಕು, ಸುಬಾ ಹುಲ್ ಹಾಕೋಬೇಕು, ಹುಲ್ಗಳು ಕುರಿಗಳಿಗೆ. ಯಾಕಂದ್ರೆ ಬೇಸಿಗೆ ಸಮಯದಲ್ಲಿ ಅಥವಾ ಎನಿ ಟೈಮ್ ನೀವು ಪ್ರಾಣಿ ಸಾಕಾಣಿಕೆ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ನೀರು ಬಹಳ ಮುಖ್ಯವಾಗಿ ಬೇಕಾಗಿರುವಂತ ಸಂಪನ್ಮೂಲ. ನೀರಿನ ಅನುಕೂಲ ಹೇಗಿದೆ? ನೀರಿನ ಅನುಕೂಲ ನಮ್ದು 2 ಬೋರ್ ಇದೆ ಸರ್. ಬೋರ್ಲಿಂದ ನಾನು ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಸರ್. ಸಪರೇಟ್ ಆಗಿ ಸಪರೇಟ್ ಮಾಡಿದ್ದೀನಿ ಸರ್. ನೀರದೇನು ಸಮಸ್ಯೆ, ಹುಲ್ಲುಗಳು ಕೂಡ ಮೇವ್ ಹಾಕೊಂಡಿದ್ದೀನಿ ಸರ್. ಅದ್ರನ್ನ ಚಾಪ್ ಕಟ್ಟಲಿಂದ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸರ್. ಮತ್ತೆ ಕೃಷಿ ಭೂಮಿ ಇದೆ ಅಂತ ಹೇಳಿದ್ರೆ 4 ಎಕರೆ ಭೂಮಿ, ಅದ್ರಾಗ ಏನ್ ಹಾಕೊಂಡಿದ್ದೀನಿ? ಅದರಲ್ಲಿ ಭತ್ತ ಬೆಳಿತೀವಿ ಸರ್, ಮೆಕ್ಕೆಜೋಳ, ಮನೆಗಾಗಷ್ಟು ಭತ್ತ ಬೆಳ್ಕೊಂತೀವಿ ಸರ್, ಮಿಕ್ಕಿದ್ದೆಲ್ಲ ಆಡಿಗೆ ಮೇವು ಹಾಕಿನೀವಿ ಸರ್. ಅದರಲ್ಲಿ ತರಕಾರಿ ಬೆಳಿತೇವೆ ಸರ್, ಬದನೆಕಾಯಿ ಆಗಲಿ, ಪುಂಡೆ ಪಲ್ಯ, ಪಾಲಕ್ಕಿ ಈ ಥರ ಎಲ್ಲ ತರಕಾರಿ ಹಾಕ್ತೀವಿ ಸರ್. ಅದು ಮಾರ್ಕೆಟಲ್ಲಿ ಏನಾರು ರೇಟ್ ಕಡಿಮೆ ಆಯ್ತು ಅಂದರೆ ನಾವು ಕುರಿಗಳಿಗೆ ಹಾಕ್ತೀವಿ ಸರ್. ಕೃಷಿಯಲ್ಲಿ ಸರ್ ಯಾವುದು ವೇಸ್ಟ್ ಇಲ್ಲ ಸರ್. ಹೌದು, ಎಲ್ಲದಕ್ಕೆ ಮೇನ್ ಅಂತಂದರೆ ಕೃಷಿನೂ ಒಂದೇ ಮುಖವಾಗಿ ಮಾಡ್ಕೋಬಾರ್ದು ಸರ್. ಒಂದೇ ಉದಾಹರಣೆ, ಕೆಲವೊಂದ್ ಕಡೆ ಈಗ ಬದನೆಕಾಯಿ 50 ರೂಪಾಯಿ ಚೀಲ ಪಾಕೆಟ್ ಹೋಗುದಿಲ್ಲ, ಕೆಲವೊಂದ್ ಕಡೆ ಏನಾಗುತ್ತೆ ಈಗ ಪಾಲಕ್ 5 ರೂಪಾಯಿಗೆ ಒಂದ್ 10 ಸುಡಿದ್ರು ಹೋಗಿಲ್ಲ, 1 ರೂಪಾಯಿ ಸುಡಿದ್ರು ಹೋಗಲ್ಲ. ಆ ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೇಕಾಗತ್ತೆ, ಇಂಥವನ್ನ ನಮ್ಮ ಕುರಿಗಳು ವೇಸ್ಟ್ ಆಗಲ್ಲ, ಅದಕ್ಕೆ ಆಹಾರ ಈ ರೀತಿಯಾದಂತ ಒಂದು ಜಾಣತನ ಬೇಕು. ಹೌದು ಸರ್, ರೈತರಲ್ಲಿ ನನ್ನ ಸಜೆಷನ್ ಪ್ರಕಾರ ನಾವು ಕೃಷಿ ಮಾಡ್ತೀವಿ ಅಂತಂದ್ರೆ ಕೃಷಿ ಜೊತೆಗೆ ಈ ತರ ಉಪಕಸು ಇದ್ರೆ ಮಾತ್ರ ಕೃಷಿಯಲ್ಲಿ ಸಕ್ಸಸ್ ಕಾಣೋದು ಆತದೆ. ಆತದೆ ಸರ್, ನಾನು ಕೃಷಿ ಮಾಡದೆ ಅದರಲ್ಲಿ ಇದು ಮಾಡಕ್ ಬೇಕಂತಂದ್ರೆ ಆಗಲ್ಲ ಸರ್. ಕೃಷಿ ಜೊತೆಗೆ ಇವೆಲ್ಲ ಉಪಕಸು ಇದ್ರೆ ಚೆನ್ನಾಗಿರುತ್ತದೆ. ಈಗ ತರಕಾರಿ ಮಾಡ್ತಿರಲ್ಲ, ಮತ್ತೆ ದಿನಾಲೂ ಮಾರ್ಕೆಟ್ಗೆ ಹೋಗಬೇಕಾಗ್ತದೆ, ದಿನಾಲೂ ನಾವು ಅದನ್ನ ತಗೊಂಡು ಹೋಗ್ಬೇಕು, ಅವಾಗ ನೀವು ಹೆಂಗದ ನಿಭಾಯಿಸ್ತೀರಿ? ಮಾರ್ಕೆಟ್ ಇರೋದು ಬೆಳಿಗ್ಗೆ ಸರ್, ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿ ಮಾರ್ಕೆಂಡ್ ಬರ್ತೀವಿ ಸರ್, ಅದೇನು ಸಮಸ್ಯೆ ಇಲ್ಲ. ಎಷ್ಟೆಷ್ಟು ಹಾಕಿರಿ ಈಗ ದಿನನಿತ್ಯ ಏನೇನು ತರಕಾರಿಗಳು ಹೋಗ್ತವೆ ನಿಮ್ಮ ತೋಟದಿಂದ? ನಮ್ಮ ತೋಟದಿಂದ ಪಲಕ್ಕಿ, ಮೆಂತ್ಯ ಪಲ್ಯ, ಸೊಪ್ಪು ಸರ್, ಆನಂತರ ಬದನೆಕಾಯಿ, ಬೆಂಡೆ ಹಾಕಿದ್ದು ಸರ್, ಇವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಕೈ ಹಿಡಿದು ಅಂದ್ರೆ ಸೊಪ್ಪು ಸರ್, ಸೊಪ್ಪು ತರಕಾರಿಯಿಂದ ನಾನು ಸ್ವಲ್ಪ ಸೊಪ್ಪ ದಿನ ಸಾಯಂಕಾಲ ಅದನ್ನ ಕಟ್ ಮಾಡಬೇಕು, ಮತ್ತೆ ಸೂಡ್ ಕಟ್ಟಬೇಕು. ಲೇಬರ್ ಇರ್ತಾರೆ ಸರ್, ಲೇಬರ್ ಡೈಲಿ ಇಬ್ರು ಇರ್ತಾರೆ ಲೇಬರ್, ಅವ್ರು ಕಟ್ ಮಾಡಿ ಕೊಡ್ತಾರೆ. ನಮ್ಮ ಹೆಣ್ಮಕ್ಳು ಬೆಳಿಗ್ಗೆ ಹೊತ್ತು ಮಾರ್ಕೊಂಡ್ ಬರ್ತಾರೆ ಸರ್. ಅವ್ರು ಸಿಟಿಗೆ ಬಂದ್ಬಿಡ್ತಾರೆ? ಮಾರ್ಕೆಟ್ಗೆ ಬರ್ತಾರೆ. ಮಾರ್ಕೆಟ್ಗೆ ಬಂದಾಗ ಅವರು ಕುಲ್ಲ ಮಾರ್ತಾರೆ ಅಥವಾ ಏನ್ ಬಲ್ಕ್ ಆಗಿ ಹೋಲ್ಸೇಲ್ ಕೊಟ್ಟು ಹೋಗ್ತಾರೆ? ಇಲ್ಲ ಇಲ್ಲ, ಈಗ ಮಾರೋರು ಹಾಕೊಂಡು ಹೋಗ್ತಾರೆ ಸರ್. ನೀವು ಬರಲ್ಲ? ನಾವು ಒಂದೊಂದು ಟೈಮ್ ನಾನು ಕೂಡ ಮಾರ್ಕೆಟ್ಗೆ ಹೋಗ್ತೀನಿ ಸರ್. ಜಾಸ್ತಿ ಬಂತಂದ್ರೆ ಈಗ ಬದನೆಕಾಯಿ ಆಗಲಿ ತರಕಾರಿ ಜಾಸ್ತಿ ಬಂತಂದ್ರೆ ಇಬ್ರು ಹೋಗ್ತೀವಿ ಸರ್, ಗಂಡ ಹೆಂಡತಿ ಇಬ್ರು ಹೋಗಿ ಮಾರ್ಕೆಟ್ ಬರ್ತೀವಿ ಸರ್. ಮತ್ತೆ ಬೇಜಾರಿಲ್ಲ ನಮಗೆ ಎದುಗು, ಯಾಕಂದ್ರೆ ತರಕಾರಿ ಮಾಡಬೇಕು, ತರಕಾರಿಗೆ ನೀರು ಬಿಡಬೇಕು, ಕರೆಂಟ್ ನೋಡಬೇಕು, ಈಗ ಕುರಿ ಮರಿ ನೋಡ್ಕೋಬೇಕು, ಆಡ್ ನೋಡಬೇಕು, ಮೊಲ ನೋಡಬೇಕು. ಏನು ಬೇಜಾರಿಲ್ಲ ಸರ್, ಯಾಕಂದ್ರೆ ಒಂದೊಂದು ಒಂದೊಂದು ಟೈಮ್ ನಮ್ಗೆ ಯಾವುದೇ ತರದ ಅನಾನುಕೂಲ ಇಲ್ಲ ಸರ್, ಅದನ್ನ ಟೈಮ್ ನಿಭಾಯಿಸ್ಕೊಂಡು ಹೋಗ್ತೀವಿ ಸರ್. ಅಂದ್ರೆ 24 ಗಂಟೆನೂ ಕೂಡ ಕೆಲಸದ ಮೇಲೆ ಧ್ಯಾನ ಇರ್ತದೆ? ಧ್ಯಾನ ಇರ್ತದೆ ಸರ್. ಅಂದ್ರೆ ವರ್ಷ ಪೂರ್ತಿ ಇನ್ಕಮ್ ಅಲ್ಲ? ಇನ್ಕಮ್ ಸರ್. ಒಂದು ಸರಾಸರಿ ಗಣೇಶ್ ಅವರೇ, ಒಂದು ಸರಾಸರಿ ವರ್ಷಕ್ಕೆ ಅಥವಾ ಒಂದು ತಿಂಗಳಕ್ಕೆ ನಾವು ಲೆಕ್ಕ ಮಾಡಿದಾಗ ಒಬ್ರು ನೌಕರಿ ಮಾಡೋರು ಏನಪ್ಪಾ ಅಂತಂದ್ರೆ 10-20 ಸಾವಿರ ಅಥವಾ 30 ರೂಪಾಯಿ ಅಥವಾ 40 ರೂಪಾಯಿ ದುಡಿತಾರೆ. ಇನ್ನು ಇಷ್ಟೆಲ್ಲ ಮಾಡ್ತಿರಲ್ಲ, ಈ ಒಕ್ಕಲ್ತನ ಆಗಿ ಇಷ್ಟೆಲ್ಲ ನಿಮ್ಮ ಕೋಳಿ ಸಾಕಾಣಿಕೆ ಇದೆ, ಕುರಿ ಸಾಕಾಣಿಕೆ ಇದೆ, ಟಗರು ಸಾಕಾಣಿಕೆ ಇದೆ, ಮುಖ್ಯವಾಗಿ ನಿಮ್ಮದು ಮೊಲ ಸಾಕಾಣಿಕೆ ಇದೆ, ತರಕಾರಿ ಇದೆ, ಒಂದು ಸರಾಸರಿ ಒಂದು ತಿಂಗಳಿಗೆ ನೀವು ಎಷ್ಟು ಮಾಡ್ಕೋಬಹುದು? ತಿಂಗಳಿಗೆ ಸರ್ ಒಬ್ಬ ನೌಕರಿದಾರ ಎಷ್ಟು ತಗೊಂತಾನೆ? 50 ರೂಪಾಯಿ ನಾವು ಮನೇಲಿ ಮಾಡ್ಕೊಂತೀವಿ. ನಮ್ದು ಸ್ವತಂತ್ರ ಸರ್, ಒಬ್ರು ಟೆನ್ಷನ್ ಇಲ್ಲ, ನಮ್ಗೆ ಒತ್ತಡ ಇಲ್ಲ ಸರ್. ಒತ್ತಡ ಇಲ್ಲ, ಈ ಕೆಲಸ ಮಾಡ್ಬೇಕು ಇದೇ ಟೈಮ್ಗೆ ಮಾಡ್ಬೇಕಂತಂದು ನಮ್ಗೇನು ಪ್ರೊಸೆಸ್ ಇಲ್ಲ ಸರ್. ಬಟ್ ನಾವು ಇನ್ನೊಬ್ರಿಗೆ ಕೆಲಸ ಕೊಡ್ತೀವಿ ಸರ್, ನಾವು ಕೆಲಸ ಮಾಡ್ತೀವಿ ಸರ್. ಖುಷಿ ಇರ್ತದೆ, ನಾನು ಹೊಲ್ದಾಗೆ ಸೆಟ್ ಮಾಡ್ಕೊಂಡೇನು ಸರ್. ಹೊಲ್ದಾಗ ಮನೆ ಇದೆ ನಮ್ದು, ನಾವು ಇರೋದ ಹೊಲ್ದಾಗೆ, ಸೆಡ್ ಕೂಡ ಹೊಲ್ದಾಗಿದೆ. ಹೌದು, ಹಂಗಾಗಿ ನಾವು ಬೆಳಿಗ್ಗೆ ಹೊತ್ತು ಎದ್ರನೇ ನೋಡೋದು ಸರ್. ಯಾವ ಆತರ ಬೇರೆ ಅಭ್ಯಾಸ ಏನಿಲ್ಲ ಸರ್ ನಮ್ದು, ನಮ್ದು ಕೆಲಸ ನಮ್ಮ ಮನೆ ಕೆಲಸ ಅಷ್ಟೇ ಸರ್. ಗಣೇಶ್ವರ ಬಹಳ ಖುಷಿ ಆಗುತ್ತೆ, ಯಾಕಂತಂದ್ರೆ ನೋಡಿ ಈ ಕೃಷಿಯಲ್ಲಿ ಲಾಭ ಇದೆ ಅಂತಂದ್ಬಿಟ್ಟು ನಾವ್ ಏನೇ ಹೇಳ್ತೀವಿ, ಬಟ್ ಅದನ್ನ ಪ್ರಾಮಾಣಿಕತೆಯಿಂದ ಬೇರೆ ಬೇರೆ ಸಮಗ್ರ ರೀತಿಯಿಂದ ಮಾಡ್ಬೇಕು ಸರ್. ಒಂದನ್ನೇ ಕೃಷಿ ಮಾಡ್ಕೊಂಡ್ರೆ ಹಾಕಿದ್ರೆ ಸಜ್ಜೆ ಹಾಕ್ತಾರೆ, ಹಾಕಿದ್ರೆ ಭತ್ತ ಹಾಕ್ಬಿಡ್ತಾರೆ, ಹಾಕಿದ್ರೆ ತೊಗರಿ ಹಾಕ್ಬಿಟ್ಟು ಒಂದ್ರ ಮೇಲೆ ಆಗ್ಬಾರ್ದು. ಅದು ನಿಮ್ ಹಾಗೆ ಬೇರೆ ಬೇರೆ ರೈತರು ಅದನ್ನ ಇದನ್ನ ಎಲ್ಲಾ ರೀತಿಯಲ್ಲೂ ಕೈಯಾಡಿಸ್ತಾ ಇರ್ಬೇಕು. ಹೋಯ್ತು ಅಂತಂದ್ರೆ ಇನ್ನೊಂದು ಈಗ ಸರ್, ಬದನೆಕಾಯಿ ರೇಟ್ ಈಗ 10-20 ರೂಪಾಯಿ ಚೀಲ ಹೋಗುತ್ತೆ ಸರ್. ಅದೇ ಸೀಸನ್ ಟೈಮ್ ಆದ್ರೆ ಸ್ವಲ್ಪ ರೇಟ್ ಇತ್ತಂದ್ರೆ 250-300 ರೂಪಾಯಿ ತನ ಹೋಗ್ತದೆ ಸರ್. ಹೌದು, ಆ ತರ ಈಗ ನಾವು ಬೆಳೆದಿರ್ತೀವಿ ಸರ್, ಅದಕ್ಕೆ ಔಷಧ ಹೊಡೆದಿರ್ತೀವಿ, ಗೊಬ್ಬರ ಹಾಕಿರ್ತೀವಿ, ಮತ್ತೆ ಒಂದು 3 ತಿಂಗಳ ಬೆಳೆಸಿರ್ತೀವಿ ಸರ್. ನಾವು ಆ ರೇಟ್ ಕೊಡ್ಬೇಕಂತಂದ್ರೆ ಕಣ್ಣಾಗ ನೀರು ಬರ್ತಾವ ಸರ್, 10 ರೂಪಾಯಿ 5 ರೂಪಾಯಿ ಮತ್ತೆ ಅದರಲ್ಲಿ ಲೇಬರ್ ಹಚ್ಚಿದ್ದು ಆರಿಸಿದ್ದು ಎಲ್ಲ ಇದಾಗ್ತದ ಸರ್. ಈ ತರ ಉಪಕಸವಿದ್ರೆ ಅವಗೆ ಮೇವು ಆತದ, ಅವು ಬೆಳವಣಿಗೆ ಕೂಡ ಚೆನ್ನಾಗಿ ಬರ್ತದೆ ಸರ್. ನಾವು ಹಾಕಿದ ಒಂದ್ ವೇಳೆ ರೇಟ್ ಇದ್ರೆ ಮಾರ್ಕೆಟ್ಗೆ ಆತದ, ಇಲ್ಲಂತಂದ್ರೆ ಕುರಿ ಅಡುಗೆ ಹಾಕ್ತೀವಿ ಸರ್. ಈ ತರ ಕಸು ಇದ್ರೆ ಚೆನ್ನಾಗಿ ಅನ್ಸುತ್ತೆ. ಗಣೇಶ್ ಅವರು, ಈಗ ಇಷ್ಟೆಲ್ಲ ಗೊಬ್ಬರ ಹಾಕ್ತದಲ್ಲ, ಇಷ್ಟೆಲ್ಲ ನಿಮ್ದು ಹೊಲಕ್ಕೆ ಹಾಕ್ತೀರಾ ಅಥವಾ ಏನಾದ್ರು ಮಾರ್ತೀರಾ? ಇಲ್ಲ ಸರ್, ನಾನು ಇದುವರೆಗೆ ಮಾರಿಲ್ಲ ಸರ್, ಹೊಲಕ್ಕೆ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಕುರಿ ಗೊಬ್ಬರ ಒಳ್ಳೆ ಗೊಬ್ಬರ ಅಂತ ಹೇಳ್ತಾರೆ. ಹೌದು ಸರ್, ಹೊಲಕ್ಕೆ ಹಾಕ್ತೀನಿ ಸರ್. ನಮ್ದು ಬೇರೆ ಲೀಸ್ ಮಾಡ್ತಾ ಇದ್ದೀನಿ ಸರ್, ಒಂದು 3 ಎಕರೆ. ಈಗ ಉಗಾದಿ ಹೋಯ್ತಂದ್ರೆ ಮತ್ತೆ ಲೀಸ್ಗೆ ಹಾಕ್ತೀನಿ ಸರ್, 3-4 ಎಕರೆ. ಅದಕ್ಕೆ ಯೂಸ್ ಮಾಡ್ಕೊಂತೀನಿ ಸರ್ ನನ್ನ ಗೊಬ್ಬರ. ಅಂದ್ರೆ 4 ಎಕರೆ ಜೊತೆಗೆ ಬೇರೆ 3 ಎಕರೆ ಕೂಡ ತಾವು ಲೀಸ್ ಮಾಡ್ಕೊಂಡು? 3-4 ಎಕರೆ ಮಾಡ್ತಾ ಇದ್ದೀನಿ. ಅಂದ್ರೆ ನೀವು ಸರ್ಕಾರಿ ಗೊಬ್ಬರ ಹಾಕೋದು ಬಹಳ ಕಡಿಮೆ? ಸರ್ಕಾರಿ ಗೊಬ್ಬರ ಕಡಿಮೆ ಸರ್. ಯಾಕಂದ್ರೆ ಮನೆ ಗೊಬ್ಬರನ ಉಳಿತದೆ ನಿಮಗೆ? ಹೌದು ಸರ್, ಬೆಳೆ ಕೂಡ ನಾನು ಈಗ ಮೊದಲು ಮಾಡ್ತಾ ಇದ್ನಲ್ಲ ಸರ್, ರಸಗೊಬ್ಬರದಿಂದ ಮಾಡ್ತಾ ಇದ್ದೆ. ಅದಕ್ಕೆ ಈಗ ನಾನು ಕುರಿ ಸಾಕಾಣಿಕೆ ಮಾಡಿದಂಗೆ ಈಗ 3 ವರ್ಷದಿಂದ ನಾನು ಭೂಮಿ ಕೂಡ ಚೆನ್ನಾಗಿ ಫಲವತ್ತಾಗಿದ್ದೆ ಸರ್. ರಸಗೊಬ್ಬರ ಪೂರ ಕಡಿಮೆ ಮಾಡಿದ್ದೀನಿ ಸರ್. ಈಗ ಮೊದಲು 3 ಚೀಲ ಹಾಕೋದು ಈಗ 1 ಚೀಲ ಹಾಕ್ತಾ ಇದ್ದೀನಿ ಸರ್. ಈಗ ನಿಮಗೆ ಈ ತರ ಮಾಡಬೇಕು, ಕೋಳಿ ಸಾಕಾಣಿಕೆ ಮಾಡಬೇಕು, ಕುರಿ ಸಾಕಾಣಿಕೆ ಮಾಡಬೇಕು, ಟಗರ್ ಸಾಕಾಣಿಕೆ, ಇಷ್ಟೆಲ್ಲ ಸಮಗ್ರವಾಗಿ ಮಾಡಬೇಕು ಅನ್ನೋದು ನೀವು ಎಲ್ಲಿ ತಿಳ್ಕೊಂಡ್ರಿ ಮಾಹಿತಿ? ನಿಮ್ಗೆ ಏನಾದ್ರು ಸಮಸ್ಯೆ ಬಂದಾಗ ನೀವೆಲ್ಲಿ ಹೋಗ್ತೀರಿ? ಫಸ್ಟ್ ನಾನು SBI ಟ್ರೈನಿಂಗ್ ತಗೊಂಡೆ ಸರ್. ನನಗೆ ಫಸ್ಟ್ ಕುರಿ ಮಾಡಕ್ಕೆ ನನಗೆ ಸಮಸ್ಯೆಗಳು ಬಂದವು ಸರ್, ರೋಗಗಳು ಬಂದವು. ಒಟ್ಟಿಗೆ ಇದರಿಂದ ನಾನು ಏನನ್ನ ಮಾಹಿತಿ ತಗೋಬೇಕಂತಂದು SBI ನಾನು ಟ್ರೈನಿಂಗ್ ರೀಸೆಂಟ್ ಅಲ್ಲಿ ತರಬೇತಿ ತಗೊಂಡ್ರಿ? ತಗೊಂಡೆ ಸರ್. ತಗೊಂಡು ಚಿಕಿತ್ಸೆ ಬಗ್ಗೆ ಎಲ್ಲ ತಿಳ್ಕೊಂಡೆ ಸರ್. ಯಾವ ಟೈಮ್ ಯಾವ ಲಸಿಕೆ ಹಾಕ್ಸ್ಬೇಕು, ಯಾವ ಟ್ರೀಟ್ಮೆಂಟ್ ಮಾಡ್ಬೇಕು ಅವೆಲ್ಲ ತಿಳ್ಕೊಂಡು ಈಗ ಹಂಗೆ ಮುಂದುವರಿಸ್ಕೊಂಡು ಮಾಡ್ತಾ ಇದ್ದೀನಿ ಸರ್. ಮುಂದೇನಾದ್ರೂ ಯೋಚನೆಗಳು ಮತ್ತೆ ಏನಾದ್ರು ಮಾಡೋದು ಮುಂದೆ ಇದ್ರನ್ನೇ ಇಂಪ್ರೂವ್ ಮಾಡ್ಬೇಕಂತ ಸ್ವಲ್ಪ ಐಟೆಕ್ ಸೆಟ್ ಮಾಡ್ಕೊಂಡು ಚೆನ್ನಾಗಿ ಇದ್ರಿಂದ ಡೆವಲಪ್ ಆಗ್ಬೇಕಂತ. ನಾನು SBI ಟ್ರೈನಿಂಗ್ ತಗೊಂಡ ನಂತರ ಅಲ್ಲಿ ನಾನು ಲೋನ್ ಕೂಡ ತಗೊಂಡಿನಿ ಸರ್. SBI ನಂದು ಅಕೌಂಟ್ ಇತ್ತು, ಅಲ್ಲಿ 5 ಲಕ್ಷ ರೂಪಾಯಿ ಲೋನ್ ತಗೊಂಡಿನಿ. ಅದ್ರ ಲೋನ್ಲಿಂದ EMI ಕೂಡ ಕಟ್ತಾ ಇದ್ದೀನಿ ಸರ್. ಅದ್ರ ಜೊತೆಗೆ ನಾನು ಟ್ರಾಕ್ಟರ್ ಕೂಡ ತಗೊಂಡೆ ಸರ್. ಸ್ವಂತ ಟ್ರಾಕ್ಟರ್ ಇದೆ ಸರ್. ಜಾಸ್ತಿ ಹೊಲಕ್ಕೆ ಯೂಸ್ ಮಾಡ್ತೀವಿ ಸರ್. ಎತ್ತು ಕೂಡ ಸರ್, ನಾನು 2 ಎತ್ತಿದೆ ಸರ್. ಈಗ ನಾವು ಟ್ರಾಕ್ಟರ್ಲಿಂದ ಎಲ್ಲ ಕೆಲಸ ಮಾಡಕ್ ಆಗಲ್ಲ ಸರ್, ಅದ್ರಲಿಂದ ನಾನು ಎತ್ತು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸರ್. ಎತ್ತಲಿಂದ ಯಾಕಂದ್ರೆ ತರಕಾರಿ ಹಾಕ್ಬೇಕಂತಂದ್ರೆ ಅದು 15-20 ದಿವಸದಾಗ ಮತ್ತೆ ತೆಗಿಬೇಕಾಗ್ತದಲ್ಲ ಸರ್, ಹಂಗಾಗಿ ಮತ್ತೆ ಟ್ರಾಕ್ಟರ್ ಹೊಡೆಯಕ್ಕೆ ಬರಲ್ಲ ಅಂತಂದು ನಾನು ಎತ್ತಲಿಂದ ನೇಗಿಲು ಇದು ಮಾಡ್ಕೊಂಡು ಮತ್ತೆ ಬೀಜ ಹಾಕೊಂಡು ಮಾಡ್ತಾ ಇದ್ದೀನಿ ಸರ್. ನೋಡ್ರಿ, ಬಹಳ ಖುಷಿ ಆಗುತ್ತೆ ನಿಮಗೆ ಮಾತನಾಡಿ. ಯಾಕಂತಂದ್ರೆ ಕೃಷಿ ಜೊತೆಗೆ ಏನಾದ್ರೂ ಮಾಡಬೇಕು, ಏನಾದ್ರೂ ಡೆವಲಪ್ ಆಗ್ಬೇಕಂತ ಅಂತ ಒಂದು ತಲೆ ಇಟ್ಕೊಂಡು ನೀವು ಟಗರ್ ಸಾಕಾಣಿಕೆ ಮಾಡಿ, ಟಗರ್ ಸಾಕಾಣಿಕೆ ಯಾಕೆ ಬೇರೆ ಕಡೆ ತಗೋಬೇಕು ಅಂತ ಹೇಳಿ ನಿಮ್ದೇ ಆದಂತಹ ಒಂದು ಕುರಿ ಸಾಕಾಣಿಕೆ ಮಾಡಿಕೊಂಡು ನಿಮ್ದೇ ಟಗರ್ಗಳನ್ನ ಮಾಡಿ, ಆಡುಗಳನ್ನ ಮಾಡಿ, ಮೊಲ ಸಾಕಾಣಿಕೆಯನ್ನ ಮಾಡಿ, ಕಾಯಿಪಲ್ಲೆ ಬೆಳೆದು, ಟ್ರಾಕ್ಟರ್ ಮಾಡಿಕೊಂಡು, ಏನೇನೋ ಒಂದು ಮಾಡ್ಕೊಂಡು, ಇಷ್ಟೆಲ್ಲ ಹೇಗೆ ಸಾಧ್ಯ ಆಯ್ತು? ನಿಮ್ಗೆ ಸಪೋರ್ಟ್ ಯಾರು ನೆನೆಸ್ಕೋತೀರಿ? ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರನ್ನ ಇದು ಮಾಡ್ತಾ ಇದ್ದೀನಿ ಸರ್. ನನಗೆಲ್ಲ ಸಹಕಾರ ಮಾಡಿದ್ದು ನಮ್ಮ ಹೆಣ್ಮಕ್ಳು. ಅವ್ರ ಜೊತೆ ನನಗೆ ಈ ಥರ ಮಾಡ್ಬೇಕಂತಂದು ಸಜೆಷನ್ ಕೊಟ್ಟಿದ್ದು ಕೂಡ ನಮ್ಮ ಹೆಣ್ಮಕ್ಳು, ನಮ್ಮ ತಂದೆಯವ್ರ ಪ್ರೋತ್ಸಾಹದಿಂದ, ನಮ್ಮ ತಾಯಿ ನಮ್ಮ ತಂದೆ ಇದ್ದಾಗಲಿಂದ ಮಾಡ್ತಾ ಇದ್ದೀವಿ ಸರ್. ನಮ್ಮ ತಂದೆ ತೀರೋದ್ರು, ನಮ್ಮ ತಾಯಿ ಆಯ್ದಾಳು ಸರ್. ನಮ್ಮ ತಾಯಿಯಿಂದ ಇನ್ನೊಬ್ರಿಗೆ ಹೋಗಿ ನಾವು ದುಡಿಯೋದಕ್ಕಿಂತ ನಮ್ಮಲ್ಲಿ ನಮ್ಮ ಹೊಲದಾಗೆ ನಾವು ಮಾಡ್ಕೊಂಬಂತಂದು ಇಷ್ಟೆಲ್ಲ ಮಾಡ್ಕೊಂಡಿದೀವಿ ಸರ್. ಬಹಳಷ್ಟು ಖುಷಿ ಆಯ್ತು ಗಣೇಶ್ ಅವರೇ. ಯಾಕಂತಂದ್ರೆ ನಮ್ಮ ರೈತ ಬಾಂಧವರು ಈ ತರ ವಿಚಾರಗಳನ್ನ ಮಾಡ್ಬೇಕು. ಯಾಕಂತಂದ್ರೆ ಸಮಗ್ರವಾಗಿ ಬೇಸಾಯ ಮಾಡಿದ್ರಿಂದ ಯಾವುದೇ ಸಮಯದಲ್ಲೂ ಕೂಡ ರೈತ ಬಾಂಧವರಿಗೆ ಒಂದು ಹೋಯ್ತು ಅಂತಂದ್ರೆ ಇನ್ನೊಂದು ಕೈ ಹಿಡಿತದೆ. ನಿರಂತರವಾಗಿ ಆದಾಯ, ಹಾಗೇನೆ ಕೆಲಸ ಸಿಗುವಂತಹ ಒಂದು ಚಟುವಟಿಕೆಗಳಿಗೆ ನಾವು ಆದ್ಯತೆಯನ್ನ ಕೊಡಬೇಕು. ಈ ರೀತಿಯಾದಂತಹ ಒಂದು ಕೃಷಿಯನ್ನ ಮಾಡಿದ ರೈತ ಬಾಂಧವರು ಎಂತಹ ಬರಗಾಲ ಬಂದರೂ ಕೂಡ ಏನಾಗ್ತದೆ, ನಾವು ಸಮರ್ಥವಾಗಿ ಎದುರಿಸಬೇಕಾಗ್ತದೆ. ಯಾಕಂತಂದ್ರೆ ಬರಗಾಲ ಬಂತಪ್ಪ ಅಂತಂದ್ರೆ ಮಳೆ ಬರೋದಿಲ್ಲ, ಮಳೆ ಬರಲಿಲ್ಲಪ್ಪ ಅಂತಂದ್ರೆ ಒಂದ್ರ ಬೆಲೆ ನಾವು ಅವಲಂಬನೆ ಆದಾಗ ಆ ಬೆಳೆನೂ ಕೂಡ ಕೈ ಕೊಟ್ಬಿಟ್ಟಿರ್ತದೆ. ಅವಾಗ ನಾವು ಆರ್ಥಿಕವಾಗಿ ಸಂಕಷ್ಟಕ್ಕೆ ಗುರಿ ಆಗ್ತೀವಿ. ಈ ರೀತಿಯಾಗಿ ಸಮಗ್ರ ಬೇಸಾಯ ಮಾಡೋದ್ರಿಂದ ಎಂಥದ ಬರಗಾಲ ಬರಲಿ, ಏನೋ ಒಂದ್ ವರ್ಷ ಹಾಗಾಯ್ತು, ಒಂದ್ ವರ್ಷ ಹೀಗಾಯ್ತು ಅಂದ್ರೂ ಕೂಡ ನಾವು ಒಂದು ಸ್ಟೆಬಿಲಿಟಿ ಒಂದ್ ಕೈ ಹಿಡ್ಕೊಂಡು ನಮ್ಮ ಆರ್ಥಿಕ ಬದುಕನ್ನ ಸಾಗಿಸಬಹುದು. ಒಳ್ಳೆ ವಿಚಾರವನ್ನ ಹೇಳಿದ್ರಿ. ಈ ತರ ನಮ್ಮ ರೈತ ಬಾಂಧವರು ಸಮಗ್ರ ಬೇಸಾಯದ ಕಡೆ ಒಲವನ್ನ ಕೊಡ್ಲಿ. ಜೊತೆಗೆ ಏನಾದ್ರು ಮಾಹಿತಿ ಸಿಕ್ಕಿತು ಅಂತಂದ್ರೆ ನಮ್ಮ ಕೃಷಿ ವಿಜ್ಞಾನಗಳ ಕೇಂದ್ರ ಇದೆ, ಜೊತೆಗೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತಜ್ಞರಿದ್ದಾರೆ, ಒಳ್ಳೆ ಒಳ್ಳೆ ಪ್ರಗತಿಪರ ರೈತರು, ನೀವು ಮಾಡಿದಂತಹ ಒಂದು ನಿಮ್ಮ ಹಾಗೆ ರೈತರು ಇದ್ದಾರೆ, ಅದರ ತಾಂತ್ರಿಕ ಮಾಹಿತಿಯನ್ನ ಬಂದು ನೋಡ್ಕೊಂಡು ತಿಳ್ಕೊಂಡು ಮಾಡಿದ್ರಪ್ಪ ಅಂತಂದ್ರೆ ಖಂಡಿತ ರೈತ ಬಾಂಧವರು ಬದುಕು ಹಸನಾಗ್ತದೆ. ಗಣೇಶ್ ಅವರೇ, ಬಹಳಷ್ಟು ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ಮತ್ತೆ ನಿಮ್ದೆಲ್ಲ ಹೈಟೆಕ್ ಶೆಡ್ ಅನ್ನ ಮಾಡ್ಕೊಳ್ರಿ, ಮತ್ತೆ ಒಳ್ಳೆ ರೀತಿಯಿಂದ ಇನ್ನೂ ನಿಮ್ಮ ಕೃಷಿ ಡೆವಲಪ್ ಮಾಡ್ಕೊಳ್ರಿ. ನಿಮ್ಮ ವಿಚಾರಗಳನ್ನ ನಮ್ಮ ರೈತ ಬಾಂಧವರು ಅಳವಡಿಸಿಕೊಳ್ಳಿ. ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮ್ಮ ರೈತ ಬಾಂಧವರು, ನಿಮ್ಮ ಶೆಡ್ ನೋಡಬೇಕು, ಮೊಲ ನೋಡ್ಬೇಕಪ್ಪ ಅಂತಂದ್ರೆ ನಮ್ಮ ದೂರವಾಣಿ ಸಂಖ್ಯೆ ಸರ್ 7279 4040 4050 5068 ಸರ್ 68 ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ನಮ್ಮ ರಾಯಚೂರು ತಾಲೂಕಿನ ಯರಗೆರ ಹೋಬಳಿಯ ಮಿಟ್ಟೆ ಮೂಲಕ ಪ್ರೋಗ್ರಾಮದ ಗಣೇಶ್ ಅವರು ತಮ್ಮ ವಿಚಾರಗಳನ್ನು ಸಮಗ್ರವಾಗಿ ನಮ್ಮ ಜೊತೆ ಸುದೀರ್ಘವಾಗಿ ಮಾತನಾಡಿದ್ರು. ಇವರ ದೂರವಾಣಿ ಸಂಖ್ಯೆ ಹೇಗಿದೆ, ಯಾಕಂತಂದ್ರೆ ರೈತ ಬಾಂಧವರು ಅವರು ಏನ್ ಮಾಡಿದ್ದಾರೆ, ಅವರ ಭೂಮಿ ಹೇಗಿದೆ, ಯಾವ ರೀತಿಯಾಗಿ ಅವರು ತರಕಾರಿಯನ್ನು ಮಾಡ್ತಿದ್ದಾರೆ, ಮೊಲ ಸಾಕಾಣಿಕೆ ಹೇಗಿದೆ, ಮಾಡ್ಬೇಕಪ್ಪ ಅಂತಂದ್ರೆ ಏನಾದರೂ ಮಾಹಿತಿ ಅಥವಾ ಮೊಲಗಳು ನಿಮಗೆ ಬೇಕಾಗಿತ್ತು ಅಂತಂದ್ರೆ, ಅಥವಾ ಟಗಿರು ಮರಿಯನ್ನ ಏನಾದರೂ ಸಮಸ್ಯೆಗಳು ತಾಂತ್ರಿಕವಾಗಿ ಬೇಕಾಗಿತ್ತು ಅಂತಂದ್ರೆ, ಮಾರ್ಕೆಟ್ ಹೇಗೆ ಮಾಡ್ಕೋಬೇಕು ಅಂತ ಒಂದು ಹತ್ತು ಹಲವಾರು ವಿಚಾರಗಳು ನಿಮಗೆ ಬೇಕಾಗಿತ್ತು ಅಂತಂದ್ರೆ, ಇವರ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೀನಿ. 7259405068 ಈ ಸಂಖ್ಯೆಗೆ ಕರೆ